ಈಗ ಕೊಳವೆ ಬಾವಿಗಳು ಅದಾವ ಸರ್, ಅದನ್ನೆಲ್ಲ ತೆರೆ ಪ್ರತಿಯೊಬ್ಬರು ಒಂದಲ್ಲಿ ಎರಡು ಮೂರು ತೆರೆದ ಬಾವಿಗಳು ಈಗೂ ಅದಾವ ಸರ್. ಇದು ನದಿ ತೀರದ ಪ್ರದೇಶ ಇದೆ. ಹೌದು ಸರ್, ನದಿ ತೀರ ಪ್ರದೇಶ, ಆದ್ರ ನದಿಯಲ್ಲಿರೋ ನೀರು ಸಿಹಿ ನೀರು, ನಮ್ಮ ಭೂಮಿಯಲ್ಲಿ ಸಿಗೋ ನೀರು ಉಪ್ಪು ನೀರು, ಅದೇ ವ್ಯತ್ಯಾಸ. ಅಂದ್ರೆ ಈ ನದಿ ನೀರು ಸಿಹಿ ನೀರಾಗಿರ್ಬೋದು, ನಿಮ್ ಭೂಮಿಯಲ್ಲಿ ಉಪ್ಪು ನೀರು ಸಿಗ್ತಾ ಇರಬಹುದು, ಆದ್ರೆ ಕೃಷಿಗೆ ಅದು ಉಪಯುಕ್ತವಾಗ್ತಿದೆಯಾ ಅಥವಾ ಅದು ಅದು ತೊಂದರೆ ಕೊಡ್ತಾ ಇದೆಯಾ ನಿಮ್ಮ ಭೂಮಿ ಒಳಗಡೆ ನೀರು? ಸರ್, ಮೊದಲು ಇದು ಏನು ಅಷ್ಟು ತೊಂದರೆ ಅಲ್ಲ ಅಂತ ಎಲ್ಲ ರೈತರು ಅನ್ಕೊಂಡ್ರು, ಆದ್ರೆ ಅದು ನಿಜವಾಗೂ ತೊಂದರೆ ಸರ್. ಯಾಕಂದ್ರೆ ಅಲ್ಲಿ ಪಿ ಎಚ್ ಪ್ರಮಾಣ ಜಾಸ್ತಿ ಇರೋದ್ರಿಂದ ಈಗ ನಾವು ಎಷ್ಟೋ ಜನ ಅದರಲ್ಲೇ ಪೂರ್ತಿ ಇನ್ವಾಲ್ವ್ ಆದಂತ ರೈತರು ಮಾತ್ರ ಗಮನಿಸಿದ್ರೆ ಇವತ್ತು ಈ ನೀರು ಬಳಕೆ ಮಾಡೋದು ಬಹಳ ಕಡಿಮೆ ಮಾಡ್ಯಾರ ಸರ್. ಅನಿವಾರ್ಯ ಸ್ಥಿತಿಯಲ್ಲಿ ಅಂದ್ರೆ ಇವತ್ತು ನಾವು ಏನಾದ್ರ ಮೆಕ್ಕೆಜೋಳ ಬೆಳಿಬೇಕು ಅಥವಾ ಏನೋ ಅಲಸಂದಿ ಬೆಳಿಬೇಕು ಏನೋ ಬೆಳೆ ಬೆಳಿತೀವಿ ಅಂತಂದ್ರ ಅದನ್ನ ನಾವು ಕೇವಲ ಒಂದು ಬೆಳೆ ತಕ್ಕೊಳ್ಬೇಕಂತ ಹಾಕ್ತಾರ. ಆದ್ರೆ ಅನುಭವಿಸಿದ ರೈತರ ಹೇಳುವ ಪ್ರಕಾರ, ನನ್ನ ಅಭಿಪ್ರಾಯ ಪ್ರಕಾರ ಸರ್, ಈಗ ನಾವು ಹಿಂಗಾರು ಹಂಗಾಮದಲ್ಲಿ ಸರ್ ಏನಾದ್ರೂ ನಾವು ದ್ವಿದಳ ಧಾನ್ಯ ನಮ್ಮ ಮೆಕ್ಕೆಜೋಳ ಹಾಕ್ಬಿಟ್ಟಿಪ್ಪ ಮುಂಗಾರು ಹಂಗಮದಲ್ಲಿ ದ್ವಿದಳ ಧಾನ್ಯ ಹಾಕೋಣ ಅಂತ ಏನೋ ಅಲಸಂದಿ ಕಡೆ ಹೋದ್ವಿ ಅಂತ ಅನ್ಕೊಂಡ್ರಿ ಸರ್, ಅದು ಅಕಾಲಿಕವಾಗಿ ಮಳೆಗಳು ಏನಾದ್ರೂ ಮಾರ್ಚ್ ಮತ್ತೆ ಏಪ್ರಿಲ್ ಅಥವಾ ಬೇಗ ಬಂದ್ ಬಂದ್ರ ನಾವು ಬಿಟ್ಟದ ನೀರು ಉಪ್ಪು ನೀರು ಸರ್, ಆ ನೀರಿಗೆ ಮತ್ತೆ ಮಳೆ ನೀರು ಬಂದ್ರ ಯಾವ್ದಾದ್ರು ಬೆಳೆ ಡೆವಲಪ್ ಆಗ್ಬೇಕು ಆದ್ರೆ ಆ ನೀರಿಗೆ ಹಾಳಾಗುತ್ತೆ ಸರ್, ಅಂದ್ರ ಸುಟ್ಟೋಗ್ಬಿಡುತ್ತೆ ರೈತ ಬಹಳ ಲಾಸ್. ಹಿಂಗಾಗಿ ನಮ್ಮ ಭೂಮಿ ಫಲವತ್ತತೆ ಆದ್ರ ನಮ್ ನೀರ್ ಹಂಗಾಗಿ ನಮ್ಗೆ ಏನಾದ್ರು ಲಿಫ್ಟ್ ಇರಿಗೇಷನ್ ಆತಂದ್ರ ಒಂದ್ ನಮ್ಗೆ ಒಂದು ಒಳ್ಳೆ ಆದಾಯ ಕೊಡುವಂತ ಭೂಮಿ ಅಂದ್ರೆ ನಮ್ಮ ಬೆಟಗೇರಿ ಭೂಮಿ ಸರ್. ಈಗ ನಿಮ್ಗೆ ಎಷ್ಟೆಕರೆ ಭೂಮಿ ಇದೆ ಸರ್? 4 ಎಕರೆ 20 ಉಂಟೆ ನಂದೇ, ನನ್ನ ಹೆಸರಲ್ಲೇ ಸರ್. ಏನೇನ್ ಬೆಳಿತಿದ್ರಿ ಈಗ ಅದರಲ್ಲಿ? ಪ್ರಮುಖವಾಗಿ ನಾವು ಮುಂಗಾರ ಹಂಗಾಮಿಗೆ ಬಂದು ಅಂದ್ರ ಮೆಕ್ಕೆಜೋಳ ಸರ್, ಹಿಂಗಾರ ಹಂಗಾಮಿಗೆ ಬಂದ್ರೆ ಇತ್ತಿತ್ತಾಗ ಔಡ್ಲ ಹಾಕತ್ತೀವಿ, ಅದಕ್ಕೂ ಮುಂಚೆ ನಾವು ಸನ್ಫ್ಲವರ್ ಹಾಕ್ತಿದ್ವಿ, ಅದಕ್ಕೆ ಹಿಂದ್ಕಡೆ ಹೋದ್ರೆ ಗೋಧಿ ಹಾಕೊಂತಿದ್ವಿ, ಶೇಂಗಾ ಬೆಳಿತಿದ್ವಿ. ಈಗ ಅದು ಯಾಕಂದ್ರೆ ಸರ್, ನಾನು ನಿಮಗೆ ಮೊದಲೇ ಹೇಳಿದಂಗೆ ಸರ್, ಉಪ್ಪು ನೀರು ಅದು ನಮ್ಮನ್ನ ಪರಿವರ್ತನೆ ಹೊಂಟ್ತೆ, ಯಾವ ಬೆಳೆ ನಮ್ಗೆ ಆಗುತ್ತೆ ಅಷ್ಟ ಆ ಬೆಳೆನ ಬೆಳೆಯೋಣ ಅಂತ ಒಂದು ಹಂತಕ್ಕೆ ಬಂದ್ವಿ ಸರ್. ಈಗ ಕಾಮನ್ ಆಗಿ ಎಲ್ಲಾ ಬೆಳೆ ಬೆಳಿತೀವಿ ಸರ್. ಈಗ ನಾವು ಈಗ ನಮ್ ಮನೆ ತಿನ್ಬೇಕಾ ಮೆಣಸಿನ ಗಿಡ ಹಾಕೊಂತೀವ್ರಿ, ನಮಗ್ ಬೇಕಾ ಹೀರಿಕ ಹಾಕೊಂತೀವಿ, ನಮ್ಗ ನಮ್ ಮನೆ ಪೂರ್ತಿಯಾಗ ನಮ್ಗೆ ಏನ್ ಬೇಕೆಲ್ಲ. ಮತ್ತೆ ಮಾರ್ಕೆಟಿಂಗ್ ಮಾಡೋರು ಸಾಕಷ್ಟು ರೈತರು ನಮ್ಮಲ್ಲಿ ಅದಾರ ಸರ್. ಏನಂತ ಸರ್, ನಮ್ದು ಭಾರತ ದೇಶ ವೈವಿಧ್ಯತೆ ದೇಶ, ಹಂಗ ನಮ್ದು ಹೆಂಗೈತೆ ಅಂದ್ರೆ ನಮ್ ಭೂಮಿನ ಹಂಗೈತೆ ಸರ್. ನಮ್ ಬೆಟಗೇರಿದೆ ಒಂದ್ ಹಂತ ನಮ್ ಸುಮಾರು ಸೀಮೆಗಳ ಹತ್ತಿಕೊಂಡಿರೋ ಊರುಗಳು ನೀರ್ಲಿ ಮತ್ತೂರು ತೆಗಿರಿ ಅನ್ಕೊಂಡಿ ಇವೆಲ್ಲ ನಮ್ಮ 3 ಕಿಲೋಮೀಟರ್ ಅಂತದ್ರು. ಆದ್ರೆ 3 ಕಿಲೋಮೀಟರ್ ಅಂತದಲ್ಲಿ ಎಲ್ಲಿ ಅಂದ್ರೆ ನೀರ್ಲಿಂದ ಹಿಡಿದು ಅಪ್ ಟು ಭೂಸಣವರೆಗೆ ನಮ್ಗೆ ತುಂಗಾಭದ್ರ ನದಿ ಸುತ್ತರ್ ಕಾಣ ಸರ್. ನಾವು ಅದ್ರ ಬಾರ್ಡರ್ ಗೆ ಹತ್ಕೊಂಡಿವಿ, ಅಲ್ಲಿ ಏನಾಗುತ್ತೆ ಸ್ವೀಟ್ ನೀರ್ ಸಿಗುತ್ತೆ ಅಂದ್ರೆ ಬಾರ್ಡರ್ ಅಲ್ಲಿ ಅವರು ಏನಾದ್ರೂ ಬೆಳಿತಾರೆ. ಅದೇ ಬೆಟಗೇರಿ ಗ್ರಾಮದವರು ಕೆಲವೊಂದು ಏರಿಯಾ ಬರ್ತದೆ ಸರ್, ಆ ಏರಿಯಾ ಅವ್ ಸ್ವಲ್ಪ ಕಬ್ಬು ಭೂಮಿ ಅಂದ್ರೆ ಸುಮಾರು ನಮ್ಮ ಸರ್ವೆ ನಂಬರ್ ಗಳಂದ್ರೆ 562 ಸರ್ ನಂಬರ್ ಅದ ಸರ್. ಅದರಲ್ಲಿ ಏನಾಗುತ್ತೆ ಸರ್, 230-240 ಸರ್ವೆ ನಂಬರ್ ಕಪ್ಪು ಭೂಮಿ, ಉಳಿದಂತ ಭೂಮಿಗಳ ಕೆಂಪು ಭೂಮಿ ಅಂದ್ರೆ ನೋಡ್ರಿ ಎಷ್ಟು ನಾವು ಕರ್ನಾಟಕದ ಹೆಂಗ ಸರ್ ಅಂದ್ರೆ ಅದೇ ರೀತಿ ನಮ್ಮ ಮನೆ ಬಾಕ್ಲವರಿಗೆ ಕಪ್ಪು ಭೂಮಿ, ಬಾಕ್ಲಿಂದ ಹೊರಗೆ ಹೋದ್ರೆ ಕೆಂಪು ಭೂಮಿ. ನಮ್ಗೆ ಎರಡು ಒಂದು ಮಿಶ್ರಿತ ಊರು, ಆಮೇಲೆ ಒಂದು ಹೆಮ್ಮೆ ಪಡುವಂತ ಊರು ಅಂದ್ರೆ ನಮ್ದೇ ಸರ್. ಎರಡು ಬೆನಿಫಿಟ್ ನಿಮ್ಗೆ? ಹೌದು ಸರ್, ಎರಡು. ನಾವು ಮುಂಗಾರ ಹಂಗಾಮದಲ್ಲಿ ಕೆಂಪು ಭೂಮಿಗೆ ಹೋಗ್ತೀವಿ ಸರ್, ಹಿಂಗಾರ ಭೂಮಿಗೆ ಬಂದ್ರೆ ಜ್ವಾಳ ಕಡ್ಲಿಗೆ ಈ ಕಡೆ ಬರ್ತೀವಿ ಅಂದ್ರೆ ನಾವು ಹಿಂಗಾರ ಹಂಗಾಮದ ನಿರ್ಲಕ್ಷ್ಯ ಮಾಡ್ತೀವಿ ಸರ್. ಇಷ್ಟು ವರ್ಷ ನಮ್ಮ ಹಿರಿಯರು ಯಾಕಂದ್ರೆ ಯಥೇಚ್ಛ ಮಳೆ ಬೀಳುವ ಸಂದರ್ಭದಲ್ಲಿ ಇಲ್ಲಿ ಏನಾಗುತ್ತೆ, ನಾವು ಈ ಕೆಂಪು ಭೂಮಿ ಬೆಳೆದಂತ ಬೆಳೆಗಳು ಅಲ್ಲಿ ಬೆಳಿತಿಲ್ಲ ಅಂತ ಒಂದು ಇದನ್ನ ಬಿಟ್ಟೇ ಬಿಟ್ಟಿದ್ರು ಸರ್. ಅವ್ರು ಏನ್ ಮಾಡಿದ್ರು, ಕೇವಲ ಕೆಂಪು ಭೂಮಿಯಲ್ಲಿ ಬೆಳೆದಂತ ಬೆಳೆಗಳನ್ನ ಬೆಳೆದುಕೊಂಡಿಲ್ಲಿ ಹಿಂಗಾರ ಹಂಗಾಮ್ಗೆ ಅಲ್ಲಿ ಹೋಗಿ ಅಲ್ಲಿ ಜೋಳ ಕಡಲೆ ಅಂದ್ರೆ ನೈಸರ್ಗಿಕ ಗಾಳಿ ಮುಖಾಂತರ ಅಥವಾ ಬರೇ ತೇವಾಂಶದ ಮುಖಾಂತರ ಬರುವಂತ ಬೆಳೆಗಳನ್ನ ಬೆಳೆದು ಒಂದು ಆರ್ಥಿಕವಾಗಿ ಇದ್ರು ಸರ್. ಇವಾಗ ನಾವು ಅಲ್ಲಿ ಮೆಕ್ಕೆಜೋಳ ಬೆಳೆಗೆ ಲಗ್ಗೆ ಇಟ್ಟಿವಿ ಸರ್. ಅಲ್ಲಿ ಕಪ್ಪು ಭೂಮಿಯಲ್ಲಿ ಕಪ್ಪು ಭೂಮಿಗನ ಹೊಂಟಿವಿ ಸರ್. ಹಾಗೆ ಒಂದ್ ರೀತಿ ಬದಲಾವಣೆ. ಅಲ್ಲ, ಈ ಬದಲಾವಣೆ ಪಾಸಿಟಿವ್ ಆಗಿ ನೋಡ್ಬೇಕು ಅಥವಾ ನೆಗೆಟಿವ್ ಆಗಿ ನೋಡ್ಬೇಕು ನಿಮ್ ಪ್ರಕಾರ? ಸರ್, ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ನೋಡಿದ್ರ ಅದು ಪಾಸಿಟಿವ್. ಈಗ ಇಲ್ಲ, ನಮ್ಮ ಆರೋಗ್ಯ ದೃಷ್ಟಿಯಿಂದ ನೋಡಿದ್ರೆ ಅದು ನೆಗೆಟಿವ್ನಾರ. ಆರೋಗ್ಯ ಅಂತ ಸರ್, ನಾವು ಅಲ್ಲಿ ಸ್ಪ್ರೇ ಮಾಡ್ತಿದ್ದಿಲ್ಲ, ಸುಮ್ಮನೆ ಜೋಳ ಹಾಕ್ತಿದ್ವಿ, ಬೆಳಿತಿದ್ವಿ, ಬೆಳಿತಿತ್ತು ಗಾಳಿಯಿಂದ ಬೆಳೆದದ್ದು, ಆಮೇಲೆ ಒಳ್ಳೆ ಆಹಾರ ಸಿಕ್ತಿತ್ತು, ನಮ್ಗ ಸ್ವಲ್ಪ ಆದಾಯನು ಸಿಕ್ತಿತ್ತು. ಈಗ ಬರೀ ನಾವು ಆಹಾರ ಆದಾಯ ಎರಡು ಬಿಟ್ಟು ಬರೀ ಆದಾಯ ಕಡೆ ಹೋದ್ರಿಂದ ಸರ್ ಮೆಕ್ಕೆಜೋಳ ಬೆಳೆದು ಅದಕ್ಕೆ ಮೊದಲೇ ಹಂತದಿಂದ ಸರ್ ಇವತ್ತು ಮೊದಲು ಮೆಕ್ಕೆಜೋಳಕ್ಕೆ ಏನೋ ರೋಗ ಇದ್ದಿಲ್ಲ, ಇವತ್ತು ಹುಟ್ಟು ಹೋಗಿದ್ದನ ಸ್ಟಾರ್ಟ್. 15 ದಿವಸ 20 ದಿವಸ ದಾಟಿದ್ರೆ ನಾವು ಅದಕ್ಕೆ ಸುಳಿಯಲ್ಲಿ ಸೈನಿಕ ಒಳಬಾದಿಗೆ ನಾವು ಪೊಟಾರ ಅಥವಾ ಅದು ಒಂದು ಬರುವಂತ ಒಂದು ಔಷಧಿನ ಹಾಕೊಂತ ಹೋಗ್ಬೇಕು ಎರಡು ಟೈಮ್. ಜೊತೆಗೆ ನಾವು ಏನ್ ಮಾಡ್ತೀವಿ, ಎರೆ ಹೊಲ ಅಂದ್ರೆ ಕಾಪ್ಟೋನ್ ಭೂಮಿಗೆ ನಾವು ಯಾವತ್ತೂ ಗೊಬ್ಬರವನ್ನು ಹಾಕಿದ್ದೆ ನೋಡಿಲ್ಲ. ಇವತ್ತು ಯೂರಿಯಾ ಗೊಬ್ಬರ ಹಾಕ್ಬೇಕು, ಮೂಲ ಗೊಬ್ಬರ ಡಿ ಎ ಪಿ ಹಾಕ್ಬೇಕು, ಪೊಟ್ಯಾಶ್ ಹಾಕ್ಬೇಕು, ಕಾಳು ಕಟ್ಬೇಕಂತಂದ್ ಏ ಇಲ್ಲ ಮತ್ತೆ ನಮ್ಗೆ ಎರಡು ಕೊರತೆ ಐತೆ ಅಂತಂದ್ರೆ ಮತ್ತೆ ಇವು ಕಾಂಪ್ಲೆಕ್ಸ್ ಗಳು 15, 20, 25, 30, 40 ಇವನ್ನೆಲ್ಲ ಹಾಕೊಂಡು ಹೋಗ್ಬೇಕಾದ ಪರಿಸ್ಥಿತಿ. ಅಂದ್ರೆ ಇವತ್ತು ನಾವು ಆರ್ಥಿಕ ನೋಡಿದ್ರೆ ಆರೋಗ್ಯ ಹಾಳಾಗದ ಸರ್, ಆರೋಗ್ಯ ನೋಡಿದ್ರೆ ನಮ್ದು ಆರ್ಥಿಕ ಏನಾಗ್ತು ಅಂತಂದ್ರೆ ಭಯ ಏನಿಲ್ಲ ಸರ್, ಆದ್ರೆ ನಮ್ ಜನಕ್ಕೆ ಅದೊಂದು ಆಸೆ. ಅಂದ್ರೆ ಬರ್ತಾ ಬರ್ತಾ ಮತ್ತೆ ಭೂಮಿಯ ಫಲವತ್ತತೆಯು ಸಹಿತ ಕಡಿಮೆ ಆಗುವ ಸಾಧ್ಯತೆ ಕಡಿಮೆ ಸರ್. ಯಾಕಂದ್ರೆ ಈಗ ಏಕದಳ ಧಾನ್ಯನ ನಾವು ಬರೇ ನಾವು ಬಿತ್ಕೊಂತ ಹೊಂಟ್ರ ಸರ್, ಈಗ ನಮ್ದು ಕೆಂಪು ಭೂಮಿಯಲ್ಲಿ ಏನಾಗೈತೆ ಸರ್, ಈಗ ನಮ್ಮ ನೀರು ಉಪ್ಪು ನೀರು ಆಗಿರೋದ್ರಿಂದ ನಾವು ದ್ವಿದಳ ಧಾನ್ಯ ಈಗ ನಾ ಹೇಳಿದೆ ಸ್ವಲ್ಪ ಮಳೆ ಬಂದ್ರೆ ಕಷ್ಟ ಐತಿ, ಜಾಸ್ತಿ ಮಳೆ ಆದ್ರೆ ಕಷ್ಟ ಐತಿ, ನಾವು ಹಿಂಗ ಸ್ವಲ್ಪ ತೊಂದರೆ ಅನುಭವಿಸಕತ್ತೆ ಸರ್. ಹಿಂಗ ಹೆಚ್ಚು ಹೆಚ್ಚು ಇವತ್ತು ರೈತರು ನಾವು 99% ಜನ ಇವತ್ತು ನೀರಾವರಿ ಹೊಂದಿದ್ರು ಅವ್ರು ನೀರ್ ಬಳಕೆ ಮಾಡಕ್ ಹೆದರ್ತಾರೆ ಸರ್. ಅಂದ್ರೆ ಮಳೆ ಬಂದ ನಂತರ ಬಿತ್ತನೆ ಮಾಡ್ತೀವಿ, ಅದಕ್ಕೂ ಮುಂಚೆ ಬಿತ್ತನೆ ಮಾಡಿದ್ರೆ ಇಳುವರಿ ಕುಂಠಿತ ಆಗುತ್ತೆ. ಸರ್ವೇ ಸಮಾನ 100% ನಾನು ಕಂಡಂತ ಕೃಷಿಯಲ್ಲಿ ನಾವೇನಾದ್ರೂ ಇವತ್ತು ಓಡ್ಬಿಟ್ಟು ಅಥವಾ ಬಿತ್ತನೆ ಮಾಡಿ ಏನೋ ಮಾಡಿ ಈ ನೀರಿಗೆ ಹುಟ್ಟಿಸಿದ್ರೆ ನಮ್ಗೆ ಇಳುವರಿ ಬಹಳಷ್ಟು ಕಡಿಮೆ, ಹೊರವಲ್ದರ್ಗಿಂತ ನಾವು ಕಡಿಮೆ ಆಗ್ಬಿಡ್ತೀವಿ. ಹಂಗಾಗಿ ನಾವೇನ್ ಮಾಡ್ತೀವಿ ಅವ್ರ ಜೊತೆಗೆ ನಾವು ಬಿತ್ತನೆ ಮಾಡ್ಕತ್ತೀವ್ರಿ. ಹಿಂಗಾಗಿ ಒಂದ್ ರೀತಿ ನಮಗ ಇದ ಆಗ್ತದೆ ಸರ್. ನಾವು ಈಗ ಕೆಲವೊಂದು ರೈತರು ನಾವು ಏನಂದ್ರೆ ಸರ್ ಸಾವಯವ ಕೃಷಿ ಸಹಜ ಕೃಷಿ ಕೆಲವೊಂದು ಅವ್ರಿಗೆ ಇರ್ತಲ್ಲ ಹೇಳ್ತಾರಲ್ಲ ಸರ್, ಆ ಕೃಷಿ ನಾವು ಬರಲೇಬೇಕಾದ ಪರಿಸ್ಥಿತಿ. ಯಾಕಂದ್ರೆ ನಾವು ಯಾವುದು ಸೆಣಬು ಬಿತ್ತನೆ ಮಾಡಲ್ಲ, ಅದನ್ನ ಒಳ್ಳೆ ಕಲ್ಟಿವೇಷನ್ ಮಾಡಲ್ಲ. ಇಂದ ನಮ್ಮ 1972 ಸರ್ ನಾವು ಹೇಳಕತ್ರಿ 40-45 ವರ್ಷದಿಂದ ನಮ್ಮ ಭೂಮಿಯಲ್ಲಿ ಬೆಟಗೇರಿ ಗ್ರಾಮದ ರೈತರು ಒಳ್ಳೊಳ್ಳೆ ಹೆಸರು ಮಾಡಿದಂತವ್ರು. ಅವತ್ತಿನ ಕಾಲದಲ್ಲಿ ಅವ್ರು ಗ್ಲಿಸಿಡಿಯಾ ಬೆಳೆಸ್ತಾರ, ಸೆಣಬು ಬೆಳೆಸ್ತಾರ, ಅವನ್ನೆಲ್ಲ ಭೂಮಿ ಹಾಕಿದ್ರ ಅಂದ್ರೆ ಅವತ್ತಿಗೆ ಗೊತ್ತಿತ್ತು ಸರ್ ನಮ್ಗೆ ಸಾರ್ವಜನಿಕ ಬಳಸಬಾರ್ದು. ಇವತ್ತು ನಾವು ಬಿಡುವಲ್ವಿ, ಸ್ಟ್ರೈಕ್ ಮಾಡ್ತೀವಿ, ಕದ ಹಾಕ್ತಿವಿ, ಯೂರಿಯಾ ಬಳಸ್ತೀವಿ. ಅಂದ್ರೆ ನಿಸರ್ಗ ಸಹಜವಾಗಿ ಸಿಗುವಂತ ಬೆಳೆಗಳನ್ನ ಬಿಟ್ಬಿಟ್ಟಿದ್ದಾರೆ ಸರ್, ಇದೇ ನಮಗೆ ದೊಡ್ಡ ಸಮಸ್ಯೆ ಸರ್. ಆಮೇಲೆ ಉಪ ಕಸುಬುಗಳೇ ನಮ್ಮ ಒಲವು ಸ್ವಲ್ಪ ಕಡಿಮೆ ಕಡಿಮೆ, ಅದು ಒಂದು ಪ್ರಮುಖ ಸರ್. ಉಪ ಕಸುಬು ಆಹಾರ ಮತ್ತು ಆದಾಯ ಕೊಡುವಂತ ಪ್ರಮುಖವಾದ ಒಂದು ಹೇಳ್ಬೋದು ಸರ್. ಸರ್ ಈಗ ಒಂದು ಆಕಳ ಸಾಕಿವಿ ಅಂದ್ರ ಹಾಲು ಸಿಗುತ್ತೆ, ಬೆಣ್ಣೆ ಸಿಗುತ್ತೆ, ಮತ್ತೆ ಮೊಸರು ಸಿಗುತ್ತೆ, ಜೊತೆಗೆ ಯಾರಿಗಾರ 1 ರೂಪಾಯಿ 10 ರೂಪಾಯಿ ಹಾಲು ಮಾರಾಟ ಮಾಡಿದ್ರೆ ದುಡ್ಡು ಸಿಗುತ್ತೆ. ಅಂದ್ರೆ ಆಹಾರ ನಮ್ಗೆ ಸಿಗುವಂತ ನಾವು ಬಿಟ್ಟಬಿಟ್ಟು ಸರ್, ಇದು ಒಂದು ನಮ್ಮ ರೈತರಿಗೆ ದೊಡ್ಡ ಸಮಸ್ಯೆ. ಈಗ ನಿಮ್ಮ ಕೃಷಿಯಲ್ಲಿ ದನಕರುಗಳ ಬಳಕೆ ಇದೆಯಾ ಸರ್? ಏನ್ ಸರ್, ಯಾಕಂದ್ರ ಸರ್ ನಾನು ಒಬ್ನೇ ಸರ್, ಹಿಂಗಾಗಿ ದನಕರುಗಳಿಗೆ ಆದ್ಯತೆ ಕೊಟ್ಟಿನಿ ಸರ್. ನಾನು ಇವಾಗ ಮಾಡ್ಬೇಕು ಅಂತ ಹೇಳಿ ಒಂದು ಊರೊಳಗೆ ಒಂದು ತಗೊಂಡಿನ ಸೈಟ್ ಸರ್, ಅಲ್ಲೇ ನಾನ್ ಮಾಡ್ಬೇಕು ಅಥವಾ ಕುರಿ ಮೇಕೆ ಸಾಕ್ಬೇಕು. ಯಾಕಂದ್ರ ಅದಕ್ಕೆ ಕಾರಣ ಇಷ್ಟು ಸರ್, ನನ್ನ 2ನೇ ಮಗ ಸರ್ ವೆಟರ್ನರಿ ಸೈನ್ಸ್ 4th ಇಯರ್ ಸರ್, ಅವನು ಅಗ್ರಿಗೆ ಹೋದ ಫಸ್ಟ್ ಮತ್ತೆ ಮಫಾಫ್ನೊಂದಿಗೆ ವೆಟರ್ನರಿ ಸೈನ್ಸ್ ಹೋದಾಗ ಅವ ಹೇಳಿದ್ದು ನಮ್ಮ ಅಪ್ಪಾಜಿ, ಫಸ್ಟ್ ನಾವ್ ಏನೋ ಮಾಡೋಣ, ಒಂದ್ 2 ಆಕಳ ಸಾಕಣ, ಇಲ್ಲ 2 ಎಮ್ಮೆ ಸಾಕಣ, ಇಲ್ಲಕ್ ನಾಲ್ಕು ಕುರಿಯಾರ ಸಾಕಣ, ಇಲ್ಲ ನಾಲ್ಕು ಕುರಿ ಮರಿ ಸಾಕಣ, ನೀನ್ ಯಾವ್ದೈತೆ ನಿನಗೆ ನಾಲೆಜ್ ಇಲ್ಲ ನನ್ನ ಸಾಕು ಅಂತ ಹೇಳ್ತಾನೆ. ಅದೇ ನೆಕ್ಸ್ಟ್ ನಮ್ದು ಪ್ಲಾನ್ ಸರ್, ಹಂಗೆ ಅದ ಪ್ಲಾನ್ ಪ್ರಕಾರ ಈಗ ತಯಾರ. ನೀವು ಮೆಕ್ಕೆಜೋಳ ಬೆಳಿತೀರಿ, ಮಿಲೆಟ್ಸ್ ಬೆಳಿತಾ ಇದ್ರ ನಿಮ್ಮ ಕುಟುಂಬದಲ್ಲಿ ಸರ್? ಸಾಮಾನ್ಯವಾಗಿ ಪ್ರತಿ ನಮ್ಮೂರಲ್ಲೇ ಸಾಕಷ್ಟು ಬೆಳಿತಾರೆ ಸರ್. ನಾವು ಸಾಮಾನ್ಯ ಅಂದ್ರೆ ರಾಗಿ ಮತ್ತು ನವಣಿ ಕಡೆ ಹೋಗ್ತೀವಿ. ಇಲ್ಲಿ ಆರ್ಕ ಸ್ವಾಮಿ ಕೊರ್ಲೆ ಅಂತ ಇವನ್ನೆಲ್ಲಾನು ಬೆಳಿತಾರೆ ಸರ್, ಸಾಮಾನ್ಯವಾಗಿ ತಮ್ಮ ಮನೆ ಪೂರ್ತಿಯಾಗಿ ಬೆಳಿತಾರೆ ಸರ್. ಆದ್ರೆ ಇತ್ತೀಚೆಗೆ ಅದಕ್ಕೆ ಮಾರ್ಕೆಟ್ ಅಂದ್ರೆ ಏನಾಯ್ತು ಸರ್, ಸಿರಿಧಾನ್ಯಗಳ ಬೆಳೆದವರಿಗೆ ಒಂದಿಷ್ಟು ಪ್ರೋತ್ಸಾಹಧನ ಅಂತ ನೀಡಕ್ಕಾಗ್ತದೆ. ಆ ಸಂದರ್ಭದಲ್ಲಿ ಸಾಕಷ್ಟು ಬಿತ್ತನೆ ಆಯ್ತು ಸರ್, ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಏನೋ ಕೊಡೋ ಪರಿಹಾರ, ಇಲ್ಲ ಇದು ಬರೀ ಹೆಸರಿಗೆ ಆಯ್ತು ಅಂತ ಒಂದು ಉದ್ದೇಶ ಆಯ್ತು, ಅದು ಸ್ವಲ್ಪ ಒಂದ್ರೆ. ಮತ್ತೆ ಆರ್ಥಿಕವಾಗಿ ಒಂದೊಂದು ಸಂದರ್ಭ ಸರ್, ಇವಾಗ ನವಣೆ ರೇಟ್ ಪ್ರೋತ್ಸಾಹನ ಅಂತ ವಿಚಾರ ಮಾಡಿದಾಗ ಆತರ ಹೆಚ್ಚೆಚ್ಚು ಬಿತ್ತಿ ಹಾಳಾಗ್ಬಿಡ್ತಾರೆ. ದಿನನಿತ್ಯ ನಮಗ್ ಬೇಕನ್ನೋರು ಬಿತ್ತವ್ರಿಗೆ ಇವತ್ತು ಅಂದ್ರೆ ಒಂದ್ ಒಳ್ಳೆ ರೇಟ್ ಐತೆ ಸರ್. ಇವಾಗ ನಮ್ಮೂರಲ್ಲಿ ಸರ್ವೆ ಸಮಯ 90% ಜನ ಹಿಂಗಾರಂಗಮದಲ್ಲಿ ಅಂದ್ರೆ ಬೆಳೀತಾ ಇಲ್ಲ ಅನ್ನೋ ಒಂದು ಭಯಕ್ಕೋ ಅಥವಾ ಅಂತ ನಾವು ಅನ್ಕೊಂಡ್ರೆ ಇಲ್ಲಿ ಸರ್ ಈಗ ಒಳ್ಳೆ ಆರ್ಥಿಕವಾಗಿ ಕೊಡುವಂತ ನವಣೆನ ಬಿತ್ತನೆ ಮಾಡ್ತಾರೆ, ನವಣೆ ಜಾಸ್ತಿ ಬಿತ್ತನೆ ಮಾಡ್ತಾರೆ, ಊರ್ತಾರೆ ಸರ್. ಅಂದ್ರೆ ಮಾರ್ಕೆಟ್ ಅಲ್ಲಿ ಅದಕ್ಕೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ ಅನ್ನೋ ಕಾರಣ ಸರ್? ಖಂಡಿತ ಐತೆ ಸರ್, ಈ ಸದ್ಯ ಬಹಳಷ್ಟು ಬೇಡಿಕೆ ಐತಿ. ನಾನು ಯಾಕಂದ್ರೆ ಸಾಕಷ್ಟು ರೈತರ ಇದಕ್ಕೆ ಹೋಗ್ತೀನಲ್ಲ ಸರ್, ಆಮೇಲೆ ಬಹಳಷ್ಟು ಕಂಪನಿಗಳ ಟೈಪ್ ಇದೆ ಸರ್, ನಿಮ್ಮ ಊರಲ್ಲಿ ಎಷ್ಟು ಸಿಗುತ್ತ, ನವಣೆ ಸಿಗುತ್ತ, ಆರ್ಕೆ ಸಿಗುತ್ತ, ಸ್ಯಾಮ್ ಸಿಗುತ್ತ, ನಮಗೆ ಬೇಕು ಅಂತ ನಮ್ಮ ಕರಾವಳಿ ಭಾಗದವರಾಗಿರ್ಬೋದು ಸರ್, ಮತ್ತು ಮಂಡ್ಯ ಮೈಸೂರು ಮತ್ತು ಬೆಂಗಳೂರು ಭಾಗದ ರೈತರು ನನ್ನ ಸಾಕಷ್ಟು ಸಂಪರ್ಕ ಮಾಡ್ತಾರೆ ಸರ್. ನಾನು ನಮ್ಮ ರೈತರಿಂದ ಅವ್ರಿಗೆ ಕೊಡಿಸೋ ವ್ಯವಸ್ಥೆನೂ ಮಾಡ್ತೀನಿ ಸರ್. ಜೊತೆಗೆ ನೀವು ಉಪಕಸುಬಾಗಿ ಜೇನು ಸಾಕಾಣಿಕೆಯನ್ನ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ, ಯಾವಾಗಿನಿಂದ ಶುರು ಮಾಡಿದ್ರಿ? ಜೇನು ಕೃಷಿ ರೈತರಿಗೆ ಒಂದು ಏನಂತಾರೆ, ರೈತ ಮತ್ತು ಜೇನು ಒಂದು ಅವಿವಾಹನ ಸಂಬಂಧ ಸರ್. ಹೆಂಗ ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಗ ಸೋದರ ಸಂಬಂಧ ಇರುತ್ತೆ ಅದೇ ರೀತಿ ಅಂತ ಅನ್ಕೊಂಡ್ರೆ. ಯಾಕಂದ್ರೆ ಸರ್ ಸರ್ವೇ ಸಮಾನ ರೈತರು ಯಾರ ಎಲ್ಲ ರೈತರ ಮಕ್ಕಳು ಇವತ್ತು 10 ಹುಳ ಜೇನು ಕಡಿತೇವಂದ್ರೆ ಅದರಲ್ಲಿ ಜೇನು ಹುಳ ಜೇನು ಬಿಡಿಸ್ತಾರೆ ಸರ್. ಅದು ಬೇಸಿಗೆ ಹಂಗಾದಲ್ಲ ಅದು ನಮ್ಮಲ್ಲಿ ಅಂದ್ರ ನನಗ ಅದೇ ರೂಢಿನ, ನಂದು ಹಳ್ಳದಂಡೆ ಹೊಲ, ಹಳ್ಳದ ಪಕ್ಕಕ್ಕ ಹಚ್ಚಿ ಇರುವಂತ ಇದು. ಆದ್ರ ನಮಗ ಜೇನು ವಿಧಗಳ ಗೊತ್ತಿದ್ದಿಲ್ಲ ನಾನು ಬಿಡಿಸುವಾಗ. ಇದು ತುಡಿಯ ಜೇನ, ಇದು ಮುಜೆಂಟಿ, ಇದು ಹೆಬ್ಜೇನ್, ಕೋಲ್ ಜೇನ ನಾವು ನೋಡ್ತಿದ್ವಿ. ಕೋಲ್ ಜೇನ ಮತ್ತು ಹೆಬ್ಜೇನ್ ಅಂತ ಅಷ್ಟ ನೋಡ್ತಿದ್ವಿ. ಬಟ್ ಆ ವಿಚಾರ ಹೇಳ್ಬೇಕಪ್ಪ ಅಂತಂದಾಗ, ಅವು ಒಂದ್ ಸರ ನಮ್ಮ ಗವಿ ಮಠದಲ್ಲಿ ಸರ ಒಂದು ವಸ್ತು ಪ್ರದರ್ಶನ ಈ ತರ ಮಾಡ್ತಿರ್ಬೇಕಾದ ಅಲ್ಲಿ ಈ ತರ ಏನ್ ಮಾಡಿದ್ರು ಬಾಕ್ಸ್ ಇಟ್ಟು, ಮತ್ತ ನಮ್ಮ ಕೊಪ್ಪಳ ಜಿಲ್ಲಾ ಪಂಚಾಯತಿ ಮತ್ತ ತೋಟಗಾರಿಕೆ ಇಲಾಖೆಯಿಂದ ಅಲ್ಲಿ ಬಾಕ್ಸ್ ಇಟ್ಟು ಪ್ರಚಾರಕ್ಕೆ ಇಟ್ಟಿದ್ದೆ ಸರ. ಅಲ್ಲಿ ನೋಡಿದ್ನೆಲ್ಲ, ಅಲ್ಲಿ ಕೇಳಿದೆ, ಇಲ್ಲ ನಾ ಜೇನ್ ಬಿಡಿಸ್ಬೇಕು, ಜೇನ್ ಬಿಡಿಸ್ತೀನಿ, ನನಗ ಈ ತರ ಬಾಕ್ಸ್ ಬೇಕಂದಾಗ ನನ್ ನೋಡಿ ಪ್ಯಾಂಟ್ ಶರ್ಟ್ ನೀ ಏನ್ ಮಾಡ್ತೀವಿ ಬಿಡ ನನಗೆ ಸ್ವಲ್ಪ ಇದು ಮಾಡಿದ್ರೆ, ಇಲ್ಲ ನಾ ಬಿಡಿಸಿ ತೋರಿಸ್ತೀನಿ ಅಂತೇಳಿ ಚಾಲೆಂಜ್ ತಗೊಂಡೆ. ಸುಮ್ನೆ ಒಂದ್ ರಟ್ಟಿ ಬಾಕ್ಸ್ ಫಸ್ಟ್ ಹಾಕಿ ಅದು ತೋರಿಸಿದ್ ಸರ್. ಅವಾಗ ನಮ್ಗ ಅವ್ರು ಇಲ್ಲ ನೀವ್ ಮಾಡ್ತೀಯ ಅಂತ. ಅಲ್ಲಿಂದ ಸುಮಾರು ಒಂದ್ 10-12 ವರ್ಷದಿಂದ ಸರ್ ಜೇನ್ ಕೃಷಿ, ನನಗೂ ಜೇನ್ ಕೃಷಿಗೆ ಒಂದ್ ಕೊಡ್ಲಾ. ಎಷ್ಟು ಪೆಟ್ಟಿಗೆಗಳಲ್ಲಿ ಸರ್? ಒಂದ್ 10 ಬಾಕ್ಸ್ ಕಂಟಿನ್ಯೂಷನ್ ಆಗಿ ಇರ್ತಾ ಇತ್ತು. ಒಂದಾಗಿರ್ತದೆ ಸರ್. ಜೇನುತುಪ್ಪದ ಪ್ರಾಡಕ್ಟ್ ಎಷ್ಟು ಸಿಗ್ತದೆ ಈಗ ಸರ್? ಜೇನುತುಪ್ಪ ಅನ್ನೋದು ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ದುಡಿಯ ಜನಗಿರ್ಲಿ ಕೋಲ್ ಜನರಾಗಿರ್ಲಿ ನಮ್ಗ ಎರಡೇ ಜನದಿಂದ ಜೇನುತುಪ್ಪ ಸಿಗೋದು. ಹೆಬ್ಜೇನಂಕರ್ ನಾವು ಭಯ ಪಡ್ತೀವಿ, ಎರಡನೇ ಮಾತಿಲ್ಲ ಸರ್. ಮುಜಂಟಿ ಜೇನಂಕರ್ ಅದು ಸಿಗದೇ ಸ್ವಲ್ಪ, ಹಿಂಗಾಗಿ ಎಷ್ಟೋ ಜನಕ್ಕೆ ಮುಜಂಟಿ ಜೇನ ಅಂದ್ರೆ ಏನು ಅಂತ ಎಷ್ಟೋ ಜನಕ್ಕೆ ಅರಿವಿಲ್ಲ. ಕೆಲವೇ ಜನಕ್ಕೆ, ನನ್ನಂತವ್ರಿಗೆ ಒಂದು 10 ಜನಕ್ಕೆ ಗೊತ್ತಿರ್ಬೋದು. ಎಷ್ಟೋ ಜನಕ್ಕೆ ಅದು ಹುಳ ಹೆಂಗೈತೆ ಅಂತ ಯಾರು ಪಿಕ್ಚರ್ ಕಣ್ಮುಂದೆ ಬರೋದಿಲ್ಲ ಸರ್. ಅಥವಾ ಯಾವ್ದೋ ಇದ್ರಾಗ ನೋಡ್ಬೋದು ಅಷ್ಟು ಬಿಟ್ರೆ. ಉಳಿದಂತ ಸಿಗೋದು ನಮ್ಗೆ ಎರಡೇ, ಕೋಲ್ ಜೇನ ಮತ್ತು ತುಡುವೆ ಜೇನ. ಈ ತುಡುವೆ ಜೇನು ಹೆಚ್ಚಿನ ಹೆಚ್ಚು ಕೈ ಇಡಕ್ ಮನಸ್ಸು ಮಾಡಲ್ರಿ ಆ ಹುಳದ್ದು. ಆದ್ರೆ ನಾವು ಪ್ರಯತ್ನ ಮಾಡ್ತಿದ್ರೆ ಸರ್, ಇದು ಹೆಂಗಂದ್ರ ನೀವು ಹೇಳಿದ ಪ್ರಕಾರ ಇವತ್ತು ಎಷ್ಟು ಲಾಭ ಐತೆ ಅಂತ ಕೇಳಿದ ಸರ್. ಇದು ನಮ್ಮಲ್ಲಿ ಏನಾಗುತ್ತಂದ್ರ ಸೆಪ್ಟೆಂಬರ್ ವರೆಗೆ ಅದು ಏನು ಸಿಗಲ್ಲ ಸರ್. ಜೂನ್ ಲಿಂದ ಹಿಡಿದ್ರ ಸೆಪ್ಟೆಂಬರ್, ಸೆಪ್ಟೆಂಬರ್ ಹಂತದಲ್ಲಿ ಅದು ಏನಾಗುತ್ತೆ ಸರ್, ರಾಣಿ ಜೇನುಗಳಾಗಿ ಎರಡೆರಡು ರಾಣಿ ಸೆಲ್ಗಳಾಗಿ ಗೂಡುಗಳನ್ನ ಕಟ್ಕೊಳಕ ಹೊರಗೆ ಹೋಗ್ತದೆ ಸರ್. ಆವಾಗ ಅಲ್ಲಿಂದ ಏನಾಗುತ್ತೆ ಸರ್, ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ವರೆಗೆ ಯಾವುದೇ ಕಾರಣಕ್ಕೂ ನಮಗೆ ಜೇನುತುಪ್ಪ ಸಿಗಲ್ರಿ. ಅಂದ್ರೆ ಬರೇ ಜೇನು ಹುಳುಗಳು ಡಿವೈಡ್ ಆಗಿ ಹೊರಗೆ ಹೋಗಿ ಬೇರೆ ಬೇರೆ ಗೂಡು ಕಟ್ಕೊಂತಿರ್ತದೆ ಸರ್. ಈಗ ನಾವು ಹೆಂಗ ಸರ್ ಸಾಲ ಮಾಡಿ ಮನೆ ಕಟ್ಕೊಂತೀವಿ, ಹಂಗ ಅವು ಇದ್ದಿದ್ದನ್ನ ತಿಂದು ಹೊರಗೆ ಹೋಗಿ ರೆಡಿ ಮಾಡ್ಕೊಂತಿರ್ತವೆ. ಅಲ್ಲಿಂದ ಏನಾಗುತ್ತೆ ಸರ್, ಡಿಸೆಂಬರ್ ಲಿಂದ ಬಿಸಿಲು ಸ್ಟಾರ್ಟ್ ಸರ್. ಮತ್ತೆ ನಮಗೂ ಆ ಸಂದರ್ಭದಲ್ಲಿ ಜೂನ್ ವರೆಗೆ ಅಂದ್ರೆ ಮಳೆ ಬರಬಾರ್ದು ಸರ್. ಅಂದ್ರೆ ಏಕಾಲಿಕ ಮಳೆಗಳು ಬರಲಿಲ್ಲ ಅಂದ್ರೆ ಜೇನು ಗೂಡಿಂದ ಸಾಕಷ್ಟು ಜೇನುತುಪ್ಪ ಸಿಗುತ್ತೆ ಸರ್. ಒಂದ್ಸರಿ ನಾವೇನ ಜೇನುತುಪ್ಪ ಬಿಡಿಸಿದ್ರೆ ಯಾವಾಗ್ಲೂ ನಾನು ಒಂದು 2-3 ಕೆಜಿ ಜೇನುತುಪ್ಪ ಬಿಡಿಸ್ತೀನಿ ಸರ್. ಜೊತೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೃಷಿಕರನ್ನ ಸಂದರ್ಶನ ಮಾಡ್ತೀರಿ, ಹೊಲಗಳಿಗೆ ಹೋಗಿ ವಿಡಿಯೋ ಮಾಡ್ತೀರಿ, ಅಪ್ಲೋಡ್ ಮಾಡ್ತೀರಿ. ಈ ಹವ್ಯಾಸ ಯಾವಾಗಿನಿಂದ ಶುರು ಮಾಡ್ಕೊಂಡ್ರಿ ನೀವು? ಎಷ್ಟೋ ರೈತರಿಗೆ ಅದು ಉಪಯೋಗ ಆಗ್ತದೆ, ನೋಡ್ತಾರೆ. ಇದು ಒಂಥರ ನನಗೂ ಕೃಷಿ ಇಲಾಖೆಗೂ ಒಂದು ಸಂಬಂಧನ ಅಂತ ಸರ್. ನಾನು ಹುಟ್ಟಿದಾಗಿದ್ದ ಮೊದ್ಲ ರೈತ, ರೈತನ ಮಗ. ಆಮೇಲೆ ನನಗೇನಾಯ್ತು, ಮೇಗೇರ್ ಸರ್ ಅಂತೇಳಿ ಅದು ಅನುಗಾರ ಅಂತ ಒಂದು ಪೋಸ್ಟಿಂಗ್ ಒಂದು 200 ರೈತಪ್ಪ ಕೊಡ್ತಿದ್ ಸರ್ ಡೈಲಿ ವೇಸ್ನಾಗ. ಆ ಕೆಲ್ಸಕ್ಕಂತ ಸೇರಿದೆ. ಸೇರಿದ ನಂತರ ಅಲ್ಲಿ ಕೃಷಿಕರ ಮಧ್ಯೆ ನನ್ನ ಮಧ್ಯೆ ಅದು ಒಂದು ಒಡನಾಟ ಸರ್. ಎಲ್ಲಾ ರೈತಗೆ ಅವ್ರ ಮಧ್ಯೆ ಬೆಳೆದ್ನಲ್ಲ, ಅದು ಒಂದು ಅಟ್ಯಾಚ್ಮೆಂಟ್. ಮುಂದೊಂದ್ ದಿವಸ ನಾನು ಲಾಕ್ಡೌನ್ ಅಂತ ಒಂದು ಸಂದರ್ಭ ಬಂದ್ಬಿಡ್ತು ಸರ್. ಅವಾಗ ಲಾಕ್ಡೌನ್ ನಾಗ ಏನ್ ಮಾಡ್ತೀವಿ, ನನ್ನ ಮಗ ಸೆಕೆಂಡ್ ಪಿ ಯು ಸಿ ಮುಗಿಸ್ಕೊಂಡು ಬಂದಿದ್ದೆ ಸರ್. ಆ ಸಂದರ್ಭದಲ್ಲಿ ಒಂದ್ ಹತ್ರ ಹುತ್ತಿತ್ತು. ಹುತ್ತಿನಲ್ಲಿ ಎಷ್ಟು ಗೂಡದ ಗೊತ್ತಿಲ್ಲ, ಗೊತ್ತಿಲ್ಲ. ಅದ್ರಲ್ಲಿ ಒಂದೇ ಹುತ್ತಿನಲ್ಲಿ ಎರಡು ಕಡೆ ಹೋಲ್ ಇರುತ್ತೆ, ಅಲ್ಲಿ ಒಂದು ಗೂಡು ಇನ್ನೊಂದ್ ಗೂಡು ಇರುತ್ತೆ. ನಾವೇನ್ ಮಾಡ್ತೀವಿ, ಒಂದ್ ಗೂಡು ಬಿಡಿಸ್ತೀವಿ, ಇನ್ನೊಂದ್ ಗೂಡು ನೋಡೇ ಇರಲ್ಲ ಸರ್. ಅದನ್ನೇ ಮಾಡ್ತೀವಿ, ಬಿಡಿಸಿ ಒಂದ್ ಬಾಕ್ಸ್ ನ ಹಾಕೊಂಡಿರ್ತೀವಿ. ಬೈ ಮಿಸ್ ಆಗಿ ನಮ್ಮ ರಾಣಿ ಏನ್ ಮಾಡುತ್ತ, ಇನ್ನೊಂದು ಗೂಡಿಗೆ ಹಾರುವುದು. ಹಾರುವುದಾಗ ಅದು ಏನಾಗುತ್ತ, ಒಂದು ಗೂಡಿನಲ್ಲಿ ಒಂದೇ ರಾಣಿ, ಅದು ನಿಯಮ ಸರ್. ಅವು ಎರಡು ಇದ್ವು ಅಂದ್ರೆ ಅವು ಇರಲ್ಲ, ಹುಳುಗಳೆಲ್ಲ ಎದ್ದು ಹೊರಗೆ ಬರ್ತಾವ. ಹಂಗ ಈ ರಾಣಿ ಆ ರಾಣಿ ಹತ್ರ ಹೋದಾಗ ಅವು ಏನಾಗ್ಬಿಟ್ಟು ಎಲ್ಲ ಒಮ್ಮೆಲೆ ಜುಯಿ ಅಂತ ಎದ್ಬಿಟ್ಟು ಸರ್. ಎದ್ದಾಗ ನಮಗ್ ಭಯ ಇಲ್ಲ, ಕ್ಯೂರಿಯಾಸಿಟಿ ಐತಿ. ನಾನೇನ್ ಮಾಡಿದೆ, ಅದನ್ನ ತಗೊಂಡು ಒಂದ್ ರಾಣಿ ಸೆಲ್ಲ ನನ್ನ ಮಗನ ಕೈಯಲ್ಲಿ ಕೊಟ್ಟವನು. ಅವ ಏನ್ ಮಾಡಿದೆ, ಅದನ್ನ ಒಂದು ಜೇನು ಹುಳ ಹಿಡ್ಕೊಂಡಾಗ ಅದನ್ನ ಕೈ ಮುಖ ಬಾಯಿ, ಅವಾಗ ನಮಗೊಂದು ಖುಷಿ ರೀ. ಏನಂದ್ರೆ ಎಲ್ಲೋ ಪತ್ರಿಕೆಯಲ್ಲಿ ನೋಡಿದ್ದು, ಎಲ್ಲೋ ಟಿ ವಿ ನೋಡಿದ್ದು, ಗಡ್ಡ ಹಚ್ಚಿಕೊಂಡ ವ್ಯಕ್ತಿ ಜೇನು ಒಳಗಡೆಯಿಂದ ಅಂತ ಅದೊಂದು ಇನ್ಸ್ಪೈರ್ ಆಗಿದೆ. ಅದನ್ನೇ ಮಾಡಿದೆ, ನಮ್ಮ ಗಡ್ಡ ಮುಖಕ್ಕೆ ಕೈ ಎಲ್ಲ ಹಚ್ಚಿ ಒಂದಿಷ್ಟು ವಿಡಿಯೋನ ನಮ್ಮ ಯೂಟ್ಯೂಬ್ ಅಪ್ಲೋಡ್ ಮಾಡಿಸ್ತಾರೆ. ಅವಾಗ ಅದೇನ ನನಗ ಅದು ಹಾಬಿಯಾಗಿ ಸರ್ ವೃತ್ತಿ ಅಲ್ಲ, ನಾನು ಹಂಗ ಮಾಡಿದ್ದು. ಅದು ಒಂದ್ ದಿವಸ ಅದೇ ಮಿಲಿಯನ್, ಸುಮಾರು ಇವತ್ತು 1.4 ಮಿಲಿಯನ್ ವೀಕ್ಷಣೆ ಆಗಿದೆ ಸರ್. ಅದು ಆ ವೀಕ್ಷಣೆ ಅಂದ್ರೆ ನನಗೆ ಒಂದ್ ಏನಂದ್ರೆ ಆ ಕಡೆ ಮತ್ತಿಷ್ಟು ಹೊಲ ಜಾಸ್ತಿ ಕೊಡ್ತಾ ಇತ್ತು.

ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಶಿಕ್ಷಾರ್ಹ ಅಪರಾಧ. ಸುಖಿ ಜೀವನ ನಮ್ಮ ಆಯ್ಕೆ. ತಂಬಾಕು ಅಲ್ಲವೇ ಅಲ್ಲ. ಅಲ್ಲವೇ ಅಲ್ಲ. ಪ್ರಿಯ ಕೇಳುಗರೆ, ನಿಮಗಾಗಿ ಹೊಚ್ಚ ಹೊಸ ವಿನೂತನ ಕಾರ್ಯಕ್ರಮ, ಅದುವೇ ಅಕ್ಷರಗಳ ಆಟ, ಕ್ರಮಬದ್ಧ ಶಬ್ದಗಳ ಹುಡುಕಾಟ, ಮನೋರಂಜನೆಯ ರಸದೂಟ, ಪದಬಂಧ. ಪ್ರತಿ ತಿಂಗಳ ಕೊನೆಯ ಶನಿವಾರದಂದು ಸಂಜೆ 5 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಹೊಸಪೇಟೆ FM ಕೇಂದ್ರದಲ್ಲಿ ತಪ್ಪದೇ ಭಾಗವಹಿಸಿ ನೇರ ಫೋನ್ ಇನ್ ಪದಬಂಧ ಕಾರ್ಯಕ್ರಮದಲ್ಲಿ. ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣು ಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAP ರಸಗೊಬ್ಬರ. ರೈತ ಬಾಂಧವರೇ, ಮತ್ತಷ್ಟು ಮನರಂಜನೆಯ ಗೀತೆಗಳು ಅಂದರೆ ನಾವು ಭೂಮಿ ತಾಯಿ ಮತ್ತು ಗೋಮಾತೆ, ಭಾರತ ಮಾತೆ, ಗಂಗಾ ಮಾತೆ ಇವನ್ನೆಲ್ಲ ನಾವು ಸದಾ ಸ್ಮರಿಸಬೇಕು, ಇವರಿಗೆ ಸದಾ ಋಣಿಗಳಾಗಿರಬೇಕಲ್ವಾ. ಹಾಗಾಗಿ ಈಗ ಭಾರತ ಮಾತೆಯನ್ನು ಕುರಿತಾದ ಒಂದು ಗೀತೆ. ನಮ್ಮ ತಾಯಿ ಭಾರತಿ ಪಡೆದ ದಿವ್ಯ ಸಂತತಿ ಅಂತ ಹೇಳ್ತಾ ಇದ್ದಾರೆ PB ಶ್ರೀನಿವಾಸ್ ಅವರು ಮತ್ತು ಸಂಗಡಿಗರು. ಇದು ಭಾರತ ರತ್ನ ಚಿತ್ರದಿಂದ ಆಯ್ದದ್ದು. ಪಡೆದ ಪುನೀತ ಸಂತತಿ ವಿಶ್ವಕಲ ಕೀರ್ತಿ ನಡೆಸುವ ವರ್ಧಂತಿ, ನಾವು ನಡೆಸುವ ವರ್ಧಂತಿ. ನಮ್ಮ ತಾಯಿ ಭಾರತಿ ಪಡೆದ ಪುನೀತ ಸಂತತಿ ವಿಶ್ವಕಲ ಕೀರ್ತಿ ನಡೆಸುವ ವರ್ಧಂತಿ, ನಾವು ನಡೆಸುವ ವರ್ಧಂತಿ. ದಾಸ್ಯ ಭಾವ ನೀಡಿಸಿದ, ಸ್ವಾತಂತ್ರ್ಯ ಕೊಡಿಸಿದ, ಸತ್ಯ ಶಾಂತಿ ಸಾರಿದ, ಸಮಾನತ್ವ ಕಲಿಸಿದ, ಹರಿಗಿರಿ ಜನರಾತ್ಮ ನಮೋ ಗಾಂಧಿ ಮಹಾತ್ಮ, ಹರಿಗಿರಿ ಜನರಾತ್ಮ ನಮೋ ಗಾಂಧಿ ಮಹಾತ್ಮ, ಹರಿಗಿರಿ ಜನರಾತ್ಮ ನಮೋ ಗಾಂಧಿ ಮಹಾತ್ಮ. ನಮ್ಮ ತಾಯಿ ಭಾರತಿ ಪಡೆದ ಪುನೀತ ಸಂತತಿ ವಿಶ್ವಕಲ ತೀರುತಿ ನಡೆಸುವ ವರ್ತಂತಿ, ನಾವು ನಡೆಸುವ ವರ್ತಂತಿ. ಹೊಣೆಯ ಹೋರಾಟದಲ್ಲಿ ಪ್ರಾಣಾರ್ಪಣೆ ಮಾಡಿದ, ಹೊಣೆಯ ಹೋರಾಟದಲ್ಲಿ ಪ್ರಾಣಾರ್ಪಣೆ ಮಾಡಿದ ಅಮರ ಪ್ರಕಾಶ ನಮೋ ಸುಭಾಷ್ ಚಂದ್ರ ಬೋಸ್, ನಮೋ ಸುಭಾಷ್ ಚಂದ್ರ ಬೋಸ್, ನಮೋ ಸುಭಾಷ್ ಚಂದ್ರ ಬೋಸ್. ಗಣ ಸಂಘಟಿಸಿ ದಕ್ಷತೆಯಲ್ಲಿ ರಕ್ಷಿಸಿದ ನವ್ಯ ಭಾರತ ಲೋಲ ನಮೋ ಜವಹರಲಾಲ್, ನವ್ಯ ಭಾರತ ಲೋಲ ನಮೋ ಜವಹರಲಾಲ್, ನವ್ಯ ಭಾರತ ಲೋಲ ನಮೋ ಜವಹರಲಾಲ್. ನಮ್ಮ ತಾಯಿ ಭಾರತಿ ಶಾಂತಿಗಾಗಿ ತನು ತೆತ್ತ ರೈತ ಸೈನಿಕರ ಪ್ರೀತ ಶಾಂತಿಗಾಗಿ ತನು ತೆತ್ತ ರೈತ ಸೈನಿಕರ ಪ್ರೀತ ಸದ್ಗುಣ ಸಂಪದ ಸಾರ ನಮೋ ಲಾಲ್ ಬಹದ್ದೂರ್ ನಮೋ ಲಾಲ್ ಬಹದ್ದೂರ್ ನಮೋ ಲಾಲ್ ಬಹದ್ದೂರ್ ಶ್ರಮದಾನ ಭೂದಾನ ಕಲಿಸಿ ಜನರ ಸುಖಿಸಿದ ಶ್ರಮದಾನ ಭೂದಾನ ಕಲಿಸಿ ಜನರ ಸುಖಿಸಿದ ಘನತೆಯ ವಿದ್ಯುತ್ ತಂತ್ರ ಬಳಸಿ ಬಡವರ ಮನೆಯಂಗಳದಿ ಶೃಂಗರಿಸಿ ಕಲಿಸಿದ ಅಯ್ಯ ನಮೋ ವಿಶ್ವೇಶ್ವರಯ್ಯ ಕಲಿಸಿದ ಅಯ್ಯ ನಮೋ ವಿಶ್ವೇಶ್ವರಯ್ಯ ನಮೋ ವಿಶ್ವೇಶ್ವರಯ್ಯ ನಮ್ಮ ತಾಯಿ ಪಾರ್ವತಿ ಪಡೆದ ಪುಣಿತ ಸಂತತಿ ವಿಶ್ವಗಳ ತೀರುತಿ ನಡೆಸುವ ವರ್ತಂತಿ ನಮ್ಮ ತಾಯಿ ಭಾರತಿ ನಮ್ಮ ತಾಯಿ ಭಾರತಿ ನಮ್ಮ ತಾಯಿ ಭಾರತಿ ಜಯ ಕನ್ನಡ ನಾಡ ಪ್ರಕಾಶ ಜಯ ಹೇ ಜನ ಜೀವನ ವಿಕಾಸ ಜಯ ಹೇ ಕೇರಳ ತಮಿಳಾಂಧ್ರ ಮರಾಠ ದೇಶ ಅರಬ್ಬಿ ಸಮುದ್ರ ಮೇರೆ ಕಾವೇರಿ ತುಂಗಭದ್ರ ಕೃಷ್ಣ ಗೋದಾವರಿ ಜಲಧಾರೆ ಬನಗಿರಿ ಬಯಲಿನ ಭಾಗ್ಯ ವಿಶೇಷ ಗುರಿ ಭಾರತ ಕೀರ್ತಿಯ ಪರುಷ ವಿಜಯ ಹೇ ಕರ್ನಾಟಕ ದೇಶ ಸುಜಯ ಹೇ ಸುಮಧುರ ಸುಲಲಿತ ಭಾಷ ಜಯ ಹೇ ಜಯ ಹೇ ಜಯ ಹೇ ಜಯ ಮಂಗಳದಾಯಿನಿ ಜಯ ಹೇ ಜಯ ಜನ್ಮಭೂಮಿ ಜಯ ಜಯ ಹೇ ಜಯ ಜಯ ಜಯ ಜಯ ಹೇ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಬೇವು ಬೆಲ್ಲ ಚಿತ್ರದ ಒಂದು ಗೀತೆಯನ್ನು ಕಾವೇರಿ ತಾಯಿ ಅಂದರೆ ನಮ್ಮ ಜಲ ಜೀವ ಜಲವನ್ನು ಕೊಡುವಂತಹ ಒಂದು ಗಂಗಾ ಮಾತೆ ತುಂಗಾ ಮಾತೆ ಕಾವೇರಿ ಮಾತೆಯನ್ನು ಸ್ಮರಿಸುವಂತಹ ಒಂದು ಗೀತೆ ಜನ್ಮ ನೀಡುತ್ತಾಳೆ ನಮ್ಮ ತಾಯಿ ಅನ್ನ ನೀಡುತ್ತಾಳೆ ಭೂಮಿ ತಾಯಿ ಮಾತು ನೀಡುತ್ತಾಳೆ ಕನ್ನಡ ತಾಯಿ ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ ಜನ್ಮ ನೀಡುತ್ತಾಳೆ ನಮ್ಮ ತಾಯಿ ನೀಡುತ್ತಾಳೆ ಭೂಮಿ ತಾಯಿ ಮಾತು ನೀಡುತ್ತಾಳೆ ಕನ್ನಡ ತಾಯಿ ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ ಬೇಕು ತಾಯಿಯಾಗಬೇಕು ತಾಯಿ ನೆಲದ ಋಣ ತೀರಿಸಲೇಬೇಕು ತಾಯಿ ಭಾಷೆ ನಿನ್ನ ಮಕ್ಕಳು ಕಲಿಬೇಕು ಕಾವೇರಿ ನೀರಲ್ಲಿ ಬೇಳೆ ಬೇಯಿಸಬೇಕು ಜನ್ಮ ನೀಡುತ್ತಾಳೆ ನಮ್ಮ ತಾಯಿ ಅನ್ನ ನೀಡುತ್ತಾಳೆ ಭೂಮಿ ತಾಯಿ ಮಾತು ನೀಡುತ್ತಾಳೆ ಕನ್ನಡ ತಾಯಿ ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ ಪಾಪ